ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ ಸಾರಥಿ ನಾನದಾರಂದ್ರೆ ಹಬ್ಬ ಅಂಡಜ ಪಿಂಡಜ ಜಲಜ ಉದ್ದಜ ಗೈಕ್ಪ ಮೊದಲಾದ 84 ಜೀವಕೋಟಿ ರಾಶಿಗಳನ್ನ ತನ್ನ ಕುಕ್ಷದೊಳಿಟ್ಟುಕೊಂಡು ಹಬ್ಬ ಗೌರಕ್ಷಣೆ ಮಾಡುವಂತಹ ಸಾಂಬರಿಗೆ ಸತಿಯಾದ ಪಾರ್ವತಿ ದೇವಿಯ ಉದರದಲ್ಲಿ ಚಲಿಸಿ ಬಂದ ಶ್ರೀ ಗಜಾಸುರ ಮಹಾರಾಜನಂದು ಜಯಂಕಾರ ಹೊಡೆಯುವಂತರಾಗಲೇ ಸುಂದರ ಸಾರಥಿ ಗಜಾನನ ಮಹಾರಾಜನಾದ್ರೆ ಬಹಳ ಸಹಜವಾಯಿತು ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು ತಮ್ಮ ಇರುವ ದೇವಲೋಕವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದರಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ ತಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನಿರ್ದ್ರವ ಸಬದ್ದರಿಗೆ ಬಂದ ಹಬ್ಬ ನಿನ್ನ ಸುಸುರವಾದ ಗಾಯ ನಮ್ಮ ಕೇಳಿ ಇಲ್ಲಿ ಬಂದು ನಿಂದ್ರವಾಯಿತು ಕನ್ನೆಯ ಸಾರಥಿ ಸಾರಣಿಯನ್ನು ಏಕೆ ಇರುತ್ತೆ ಮುಂದೆ ನಮಗೇನಾಜ್ಞ ಬೆಳೆದ್ರಿ ಬುದ್ಧಿ ಬಲೆಯಲ್ಲ ಈ ಸಾರಥಿ ನಿನಗೆ ಆಜ್ಞವೇನೆಂದರೆ ಪೂಜೆಯಿಂದಲೇ ಭಕ್ತಿ ಪೂಜೆಯಿಂದಲೇ ಮುಕ್ತಿ ಹಬ್ಬ ಬೇಗನೆಯನ್ನ ಪೂಜೆಯನ್ನು ಮಾಡುವಂತವರಾಗಲೇ ಸುಂದರ ಏನು ಚಿಂತಿಲ್ಲದೆ ಮಾಡ್ತಾವ್ರಿ ಬುದ್ಧಿ ಓಹೋ ದೇವಾದಿ ದೇವರೇ ಇದುವಲ್ಲದೆ ಮತ್ತೆ ಆದ್ರೆ ಹೇಳುವೆನು ಕೇಳುವಂತವರಾಗಿ ಅಲ್ಲೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗು ಬಾಲ ಸೋನೆ ಬಲೈಯಲೈ ಸುತ ಶಿರೋಮಣಿಯೇ ಧೈರ್ಯ ಪಲಟನಾಗಿ ಸೌರೋಕ್ತಗಳಿಂದ ಶ್ರವಣ ಮಾಡುತ್ತಾ ಪ್ರಣಮ ಪಂಚಾಕ್ಷರಗಳೆಂಬ ಅಕ್ಷರಗಳಿಂದ ಕರೆ ಕುಂಜ ಗುಂಜಕನಾಗಿ ಭಯಗೊಳ್ಳುವಂತ ಈ ಸಭೆಯಲ್ಲಿ ಪಂಚ ಪಾಂಡವರನ್ನು ವಿಚಾರ ಮಾಡುವಂತವನು ನೀನು ದಾವನಲೈ ಸೇವಕ ಭಯತ್ರಿಣಿ ಪಾವಕ ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ ಬಲೈಯಲೈ ಸಾರಥಿ ನಾನುದಾರಂದರೆ ಸುರರಲ್ಲಿ ಯಮ ದೇವರ ಮಂತ್ರದಿಂದ ಜನಿಸಿ ಕುಂತಿ ಕುಮಾರರಿಗೆ ಜ್ಯೇಷ್ಠ ಪುತ್ರನೆಂದೆನಿಸಿ ಕಾಮ ಕ್ರೋಧ ಮೋಹ ಲೋಭ ಮದಮಸ್ತರವೆಂಬ ದುಷ್ಟವಾದ ಆರು ಗುಣಗಳನ್ನು ಮೆಟ್ಟಿ ತುಳಿದು ಈ ಸೃಷ್ಟಿಯಲ್ಲಿ ಈ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಶ್ರೀಕೃಷ್ಣನ ಅನುಗ್ರಹದಲ್ಲಿರುವ ಪರ್ಯಂತರ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಸದ್ಗತಿ ಸನ್ಮಾರ್ಗವೇ ಶ್ರೇಷ್ಠವೆಂದು ಈ ಲೋಕಕ್ಕೆ ಬಂದು ಶ್ರೇಷ್ಠವೆಂಬ ತಾಯಿ ಜ್ಞಾನವೇ ತಂದಿ ಧರ್ಮವೇ ಹೊರೆ ಹುಟ್ಟಿದವನು ದೈವವೇ ಸ್ನೇಹಿತನು ಶಾಂತಿಯೇ ಭಾರ್ಯವು ಈ ಕ್ಷೇಮ ಗುಣಕ್ಕೆ ಪುತ್ರನು ಎಲೈ ಸಾರಥಿ ರಾಜೇಂದ್ರ ಭೂಪತಿ ಈ ಸ್ತ್ರೀಯರ ಗುಣಗಳನ್ನು ತನ್ನ ತನುವಿಗೆ ಸ್ವಾರ್ಥಕ್ಕೆವೆಂದು ತಿಳಿದು ತನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಅರಿದು ತನ್ನ ಆತ್ಮವು ಸ್ಥಿರವಿಲ್ಲೆಂದು ತಿಳಿದು ತನ್ನ ಸತಿಯಳೇ ಒಬ್ಬರ ಹೊರತಾಗಿ ಉಳಿದ ಸ್ತ್ರೀಯರೆಲ್ಲ ಮನೋಹಕವಾಗಿ ತಿಳಿದಿದ್ದೇನೆ ಎಲೈ ಸಾರಥಿ ಮಾತಿನಲ್ಲಿ ತಾತನಾಗಲಿ ಮಾತೆಯಾಗಲಿ ತನುಜನಾಗಲಿ ಅನುಜನಾಗಲಿ ತಕ್ಕ ರೀತಿಗೆ ನಮಸ್ಕಾರ ಮಾಡುವಂತ ಧರ್ಮರಾಜನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗೃತಿ ಧರ್ಮರಾಜನಾದರೆ ಬಹಳ ಸಹಜವಾಯಿತು ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು ಶಬ್ಬಾಸ್ ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭದ್ದರಿಗೆ ಬಂದ ತಾತ್ಪರ್ಯವೇನ್ರಿ ಬಲೈಲ ಈ ಸಾರಥಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಬೃಹತ್ತನಾದ ದುರ್ಯೋಧನನು ಜೂಜನ್ನಾರಿ ಶರ್ತಿನೋಳು ಪ್ರಾಂತ ಪಟ್ಟಣ ಸಹಿತ ಶಬ್ಬಾಸ್ ಹಸ್ತನಾವತಿ ಮೊದಲು ಮಾಡಿ ಕಾಂತಿ ದ್ರೌಪದಿಗೆ ಸಹ ಹಸ್ತಗತ ಘಾತವು ಮಾಡಿ ಪತಿವರ್ತಿಗೆ ವಸ್ತ್ರವನ್ನು ಸೆಳೆದು ಮತಿವಂತ ಇದ್ದವರಿಗೆ ಮಾನವನ್ನು ಕಳೆದು ಕಾಂತಾರಕ್ಕೆ ಕಳುಹಿದನು ಇಂಥ ಬೆತ್ತನ ಮಾತಿಗಾಗಿ ಬಿಡಲಾರದೆ ಅತಿ ದುಃಖದಿಂದ ಅರಣ್ಯದವರು ಹೊತ್ತುಗಳೆದು 12 ವರ್ಷಗಳಿದು ಆ ದೈತ್ಯವನವನ್ನು ಅಜ್ಞಾತವಾಸವನ್ನು ಮಾಡಿ ಸ್ಥಾನಕ್ಕೆ ಅನುಜರ ಸಹಿತ ಬಂದಿರುವನು ಆ ಹೀನ ಬುದ್ಧಿ ದುರ್ಯೋಧನಿಗೆ ಘನ ಶ್ಯಾಮನಿಂದ ಜ್ಞಾನವನ್ನು ತಿಳಿಸಿ ಹಸ್ತಿನಾಪುರದ ಗಾದಿಯನ್ನು ಬೇಡಿ ಮನ್ನಿಸಿ ಮುದದಿಂದ ಇರಬೇಕೆಂದು ಮನದೊಳಗೆ ನಿಶ್ಚಯ ಮಾಡಿ ಅನುಮಾನವಿಲ್ಲದೆ ಬಂದು ನಿಂದ್ರೋಣ ಮಾಡಿದ ಈ ಸಾರಥಿ ಬುದ್ಧಿಯಲ್ಲಿ ಭಾರತಿ ಬಲೈಲ ಈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸುವಂತವನಾಗಲ ಈ ಸಾರಥಿ ಏನು ಚಿಂತೆಯಿಲ್ಲ ಕರೆಸ್ತೇವ್ರಿ ಬುದ್ಧಿ ಬಂದವರು ತಾವುದಾರು ಸ್ವಾಮಿ ಓ ಎಂದು ವಿಚಾರಿಸುವೆ ಬಲೈಯಲೈ ಭಕ್ತ ಶಿರೋಮಣಿ ರತ್ನ ತೋರಣಗಳಿಂದಲೂ ಮುತ್ತು ಮಾಣಿಕ್ಯದಿಂದಲೂ ವಜ್ರ ವೈಡೂರ್ಯದಿಂದಲೂ ಒಪ್ಪುವ ಈ ರಂಗಮಂಟಪದಲ್ಲಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೀನು ದಾವನಲೈ ಸೇವಕ ದ್ವಾರಪಾಲಿಕ ನಮಗೆ ಸಾರಥಿ ಸಾರಥಿ ಎನ್ನುವರು ತಾವು ದಾರ ದೇವ ದಿವ್ಯ ಪ್ರಭಾವ ಬಲೈಯಲೈ ಸಾರಥಿ ನಾನು ದಾರಂದರೆ ಮದ್ಭುಜ ಬ್ರಹ್ಮಾಂಡ ಮಕರ ಕುಂಡಲ ನಯನ ಶೋಭಿಸುತ ಸುಜ ಕುಲ ಸದ್ಗತಿ ಮುನಿ ಮುಕುಟ ಚಟಿತ ದೈತ್ಯ ನಿಶ್ಚಯನಾದ ಭಕ್ತರನ್ನು ಪರಿಪರಿಯಿಂದ ಪ್ರಮಾಣಯುಕ್ತನಾಗಿ ಪಾಲಿಸುವುದಲ್ಲದೆ ಪಶು ಪಕ್ಷಿಗಳಿಗೆ ಸಂಜಯವಿಲ್ಲದೆ ಅಲಂದರ ಜಲಂಧರ ತಂಡಜ ಭಿನ್ನಜ ಮುನಿಗಣ ಮಾನ್ಯಗಣ ಯುಕ್ತನಾಗಿ ಸಾರಥಿ ರಾಜೇಂದ್ರ ಅದ್ಭುತ ಯುಗ ಕಲಿಯುಗ ತ್ರತಾಯುಗ ದ್ವಾಪಾರ ಕಲಿ ಇಂತಿಷ್ಟು 21 ಯುಗದಲ್ಲಿ ಲೀಲೆಯನ್ನು ಮಾಡಿ ಸಾರಥಿ ಮತ್ತು ಪೇಳುವೆನು ಕೇಳು ಮತ್ಸ್ಯಕುಮಾರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಳಂಕಿ ಇಂತಿಷ್ಟು ದಶಾವತಾರಗಳನ್ನು ತಾಳಿ ಈ ಭೂಮಿಯ ಮೇಲೆ ಯಾವ ಪಶು ಪಕ್ಷಿಗಳು ನರಮಾನವರು ಎನ್ನನ್ನು ಭಜಿಸುತ್ತಿದ್ದಾರೋ ಅವರ ಇಷ್ಟಾರ್ಥಕಗಳನ್ನು ಪೂರೈಸಿ ಸಾರಥಿ ರಾಜೇಂದ್ರ ಮತ್ತು ಪಿಶಾತಕಗಳನ್ನು ಎನ್ನ ಕರದಲ್ಲಿರುವ ಚಕ್ರದಿಂದ ಅವರ ಶಿರಗಳನ್ನು ಸಮುದ್ರದಲ್ಲಿ ಹಾರಿಸುವಂತ ಶ್ರೀಮನ್ನಾರಾಯಣನಾದರು ದ್ವಾರಕಾ ಪಟ್ಟಣದಲ್ಲಿರುವ ವಾಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿ ಮಾವನನ್ನು ಕೊಂದು ಆತನ ತಂಗಿಯಾದ ಯಶೋದೇಮಲಿಯನ್ನುಂಡು ಘಾಸಿಸಿ ಗೋಕುಲದಲ್ಲಿ ಗೋಗಳನ್ನು ಕಾಯ್ದೆನು ಮತ್ತು 16,000 ಸ್ತ್ರೀಯರ ಒಡಗೂಡಿ ಜಲಕ್ರೀಡೆಯನ್ನಾಡಿ ಕಾಂಚಾಳ ಮರವನ್ನೇರಿ ಭಕ್ತರನ್ನ ಪರಿಪಾಲಿಸುವಂತ ಆಪದ್ ಬಾಂಧವ ಶ್ರೀಕೃಷ್ಣ ಪರಮಾತ್ಮನೆಂದು ಜಯಭೇರಿ ನೋಡಿಸು ಕುಳಿತ ಸರ್ವಜನರಿಗೆಲ್ಲ ತಿಳಿಸಿ ಶ್ರೀಕೃಷ್ಣ ಪರಮಾತ್ಮನಾದರೆ ಬಹಳ ಸಹಜವಾಯಿತು ಈ ಕುಳಿತಂತ ಜನರಿಗೆ ಭೌರಮ್ಮವಾಗಿ ತೋರಿತು ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸುಂದರ ಸವದ್ದೊಳಗೆ ದಿಗ್ವಿಜಯ ಮಾಡಿದ ತಾತ್ಪರ್ಯ ಬಲೈಯಲೈ ಸಾರಥಿ ನಮ್ಮ ಇರುವ ದ್ವಾರಕಾ ಪಟ್ಟಣವನ್ನು ಬಿಟ್ಟು ಈ ಸುಂದರವಾದ ಸವದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ಪಾಂಡು ಪುತ್ರನಾದ ಧರ್ಮರಾಜನು ಕರೆಸಿದ್ದ ಕಾರಣ ಈ ಸಭಾ ಮಂದಿರಕ್ಕೆ ಬರೋಣ ಆಯ್ತು ಕಂಡೆ ಆ ಸಾರತಿ, ಇದಕ್ಕೇನಿತಿ? ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮಗೇನು ಆಜ್ಞಾಪ್ಯ ಹೇಳಿದ್ರಿ ದೇವ? ಅರೆಯಲೇ ಸಾರತಿ, ನಿನಗೆ ಆಜ್ಞಾವೇನಂದ್ರೆ ಧರ್ಮರಾಜನು ದಾವಲ್ಲಿರುವನು ಬೇಗನೆ ತೋರಿಸು, ವಚನ ಲಾಲಿಸು. ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರುವನು ನೋಡಿಕೊಳ್ಳರಿ, ಎರಡು ಮಾತಾಡಿಕೊಳ್ಳರಿ. ನಮೋ ನಮೋ ಕೃಷ್ಣ ಪರಮಾತ್ಮರೇ, ತಮ್ಮ ಪಾದಕ್ಕೆ ವಂದಿಸುವೆನು. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗು ಧರ್ಮರಾಜನೇ, ಕೀರ್ತಿವಂತನೇ. ಹೇ ಶ್ರೀಕೃಷ್ಣ ಪರಮಾತ್ಮ. ಹೇ ಧರ್ಮರಾಜನೇ, ಅರಣ್ಯದೊಳ ತಿರುಗಿ ಅಜ್ಞಾತ ವಾಸ ಮುಗಿಸಿ ಬರುವುದೊಳಗೆ ಅರ್ಧ ಜನ್ಮ ಇದರೊಳಗೆ ನಡೆಯಿತು. ಶಹಬ್ಬಾಶ್, ನಮಗೆ ಅರ್ಧ ಗಾದಿ ಕೊಟ್ಟು ಸರಿಯಿರು ಎಂದು ಆ ಗಾಂಧಾರಿ ಪುತ್ರನಿಗೆ ಹೇಳಿ, ಹಾ, ಕದನ ಒಮ್ಮ ಮಾಡದೆ ಮನಸ್ಸಿನಿಂದ ಇರು ಎಂದು ಹೇಳುವುದು ನಿನ್ನಿಂದ ಆಗುವುದಿಲ್ಲವೇನು ಮಧುಸೂದನ ಕಂಸಾಸುರ ಮರ್ದನ? ಹೇ ಧರ್ಮರಾಜನೇ. ಹೇ ಮುರವರ್ಧನ, ಈ ಭುವನದೋಳು ಸತ್ಕಾರ ಸೇವೆಯಲ್ಲಿದ್ದು ಯಾವ ಕಾರಕಾದರೂ ಹಬ್ಬ ಸಹನವಾಗಿ ಈ ಭುವನದೊಳಗಿದ್ದ ಪ್ರಾಣಿಗೆ ಪಾವನ ಮಾಡುವ ಅವತಾರವನ್ನು ತಾಳಿದನಲ್ಲ. ಹೇ ಧರ್ಮರಾಜನೇ. ಹೇ ನಾರಾಯಣನೇ. ಮತ್ತು ಇದು ಅಲ್ಲದೆ ಈ ಪೃಥ್ವಿಯೋಳು ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಭೀತಿಗೆ ಚಿಂತಿ ಬಾಳಾಗಿರುವುದು. ನೀತಿ ಏನಲ್ಲ ಪಿತಾಂಬರಧರನೇ, ಪುಣ್ಯವಂತನೇ. ಹೇ ದೇವಾದಿ ದೇವರೇ. ಹೇ ಧರ್ಮರಾಜನೇ. ಅಲ್ಲದೆ ಮತ್ತಾದ್ರೆ ಹೇಳುವನು ಕೇಳ, ಅದೇನಿರುವುದು ಚಂದಾಗಿ ತಿಳಿಸುವಂತವನಾಗು. ಅದಕ್ಕೆ ನಾನು ಮಿಕ್ಕಿದ ವಕ್ರದಂತ ಶಿಶುಪಾಲನಿಗೆ ಅಕೃತಿಯಿಂದಲೇ ಚಕ್ರವನಿಟ್ಟು ಶುಕ್ರ ಶಿರವನ್ನು ಹಾರಿಸಿ ಸೊಕ್ಕು ಮುರಿದೊಕ್ಕಲಿಕ್ಕಿದ್ದು ನಿನಗೆ ಗೊತ್ತಿಲ್ಲವೇ? ಹೇ ಧರ್ಮರಾಜನೇ. ಹೇ ನಾರಾಯಣನೇ. ಮತ್ತು ಇದು ಅಲ್ಲದೆ 13 ವರ್ಷ ಬಂಧನ ಬಯಲಾಗಿ ಚಂದದಿಂದ ಕಳೆದಿರಲು ಆ ಅದಮ್ಮನ ಮಾತು ಕುಂದದಾವದಾಗದು. ಇದೇನು ಕಾರಣವಲ್ಲ ಧರ್ಮರಾಜನೇ, ಕೀರ್ತಿವಂತನೇ. ಹೇ ಮುರವರ್ಧನ, ಕಾಲಗತಿ ಸಂಭವಿಸುವವರೆಗೆ ಏನೇನಾಗುವುದು ಕೃತಿಯವರ ಪ್ರಾಲಬ್ಧ ಅನುಸಾರವಾಗಿ ಆಗುವುದು, ಅದು ತಪ್ಪುವುದಿಲ್ಲ. ಶಹಬ್ಬಾಶ್, ಅದಕ್ಕೆ ಆ ದುಷ್ಟನಿಗೆ ನೀತಿಯನ್ನು ಹೇಳಿ ಇಂದ್ರಪ್ರಸ್ಥಪುರ ಕೊಡವೆಂದು ಶಾಂತಗೊಳಿಸಿ ದೇವ ಭಕ್ತ ಸಂಜೀವ. ಹೇ ಧರ್ಮರಾಜನೇ, ಈ ಧರಣಿಯೋಳು ಪರಾಕ್ರಮಿಯಾದ ಜರಾಸಂದನನ್ನು ಧರ್ಮಾರ್ಜುನರ ಕರೆಸಿ ಮರಣ ಮಾಡಿಸಿ ದ್ವರಿಯರಿಗೆ ಬಿಡಿಸಿದ್ದು ಕೇಳಿಲ್ಲವೇ? ಹೇ ಧರ್ಮರಾಜನೇ. ಹೇ ಮುರವರ್ಧನ, ಇಂಥ ದೈತ್ಯನ ಆತ್ಮಧ್ವಂಸ ಮಾಡಿರಲು ನಿಮ್ಮ ವೃತ್ತಿನಾದ ದುರ್ಯೋಧನ ಮರ್ದನ ಮಾಡುವುದೇನಿಗೇನಾಗದವಲ್ಲ? ಮಾತಿಗೆ ಚಿಂತಿ ಬಾಳಾಗಿರುವುದು ಕುಂತಿನಂದನ. ಹೇ ಧರ್ಮರಾಜನೇ. ಆ ಅದಮನಾದ ಗಾಂಧಾರಿ ಪುತ್ರನ ಸದನಕ್ಕೆ ಹೋಗಿ ಆದಿ ಹಿರಿಯರ ಒಂದೇ ವಾಕ್ಯದ ಬುದ್ಧಿಯನ್ನು ಹೇಳಿ ನಿಮ್ಮ ಬಾಂಧವರಿಗೆ ಅರ್ಧ ಗಾದಿ ಕೊಡು ಎಂದು ಚೆಂದಾಗಿ ಹೇಳುವೆನು. ಹಿರಿಯರ ವಾಕ್ಯವು ಮನ್ನಿಸಿದರೆ ಸಹಜವಾಯಿತು, ಇಲ್ಲದಿದ್ದರೆ ಮಂದ ಬುದ್ಧಿಯಿಂದ ಮಾತನಾಡಿದರೆ ಯುದ್ಧಕ್ಕೆ ತರಿಸುವೆನು. ಧರ್ಮ ನೀನಿರು ಸುಮ್ಮ. ಬಂದವರು ತಾವುದಾರು ಸ್ವಾಮಿ. ಹೋ ಎತ್ತರದಿಂದ ಮಾತನಾಡು. ಬಹದ್ದೂರು ದುರ್ವೇದನಾದರೆ ಬಹಳ ಸಹಜವಾಯಿತು, ಈ ಕುಳಿತಂತ ಜನರಿಗೆ ಬಹುರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಏನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವರಂತೆ. ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣ ಮಾಹಿತಿ ಈ ಸಾರಥಿ. ಜಾಗೃತಿ, ಮುಂದೆ ನಮಗೇನು ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ? ಸಾರಥಿ, ನಿನಗೆ ಆಜ್ಞವೇನೆಂದರೆ ಇದು ಒಳ್ಳೆಯ ಮತ್ತಾದ್ರೆ ಹೇಳಿದ್ರಿ ಕೇಳದಂತವನಾಗು. ರಾಜಮಂದಿರವನ್ನು ಬಿಟ್ಟು ಈ ನಿರ್ದಿರುವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಅಶ್ವೇಂದ್ರನ ಗಾದಿಯನ್ನು ಪ್ರಸ್ತುತ ಪಡಿಸಿರುವನಂತೆ. ಅದಕ್ಕಾಗಿ ಬಂದು ನಿಂದ್ರೋಣವಾಯಿ ತಲೈ ಸಾರತಿ ಸಾರನ್ನು ಕೀರತಿ. ಹೇ ಧರಿಯೋಳು ಪರಾಕ್ರಮಿಯಾದ ದುರ್ಯೋಧನನೆ, ಸೆಹಬ್ಬಾಸ್ 12 ವರ್ಷ ವನವಾಸ, 1 ವರ್ಷ ಗುಪ್ತವಾಸವನ್ನು ಭೋಗಿಸಿ, ನಿಮ್ಮ ಅನುಮತಿಯಂತೆ ಅನುಭೋಗಿಸಿ ನಿಮ್ಮ ಹರುಷವನ್ನು ಪೂರೈಸಿ ಬಂದಿರಬರು. ಈಗಲಾದರೂ ನಿಮ್ಮ ಬಾಂಧವರಿಗೆ ಮಂದಿ ಇರೋದೋ ಕರತಂದು ಗಾದಿ ಕ್ಷೇತ್ರವನ್ನು ಯುಧಿಷ್ಠಿರನಿಗೆ ಕೊಟ್ಟರೆ ಅದರೊಳಗೆ 5 ಮಂದಿ ಮುದದಿಂದ ಆನಂದವಾಗಿರುವರು, ಇದರಂತೆ ನಡೆಯುವರು. ಮೇದಿನಿಯೋಳು ವಿದ್ವಾನನೆಂದು ನಿನ್ನ ಶ್ರುತಿ ಸಾರುವುದು. ಇದು ಮರೆತು ಸುತಪುತ್ರ ಕರ್ಣನಿಗೆ ಕ್ಷೇತ್ರಪತಿ ಅನಿಸಿ ಅತ್ಯಾನಂದ ಮಿತ್ರನಾಗಿರುವುದು. ನೀತಿಯೇನಲ ದುರ್ಯೋಧನ ಗಾಂಧಾರಿ ನಂದನ. ಕೃಷ್ಣ ಪರಮಾತ್ಮನೇ, 5 ಗಾದಿ ಬಿಟ್ಟು 1 ಗ್ರಾಮ ಆದರೂ ಅವರಿಗೆ ಸಿಗುವುದಿಲ್ಲ. ಕೃಷ್ಣನೇ, ಹೇ ದೇವಾದಿ ದೇವರೇ, ಶಹಬ್ಬಾಸ್, ಇದಕ್ಕೆ ಮುಂದಿನ ವಿಚಾರ ಏನು ಮಾಡಬೇಕು? ನಾರಾಯಣನೇ, ಮುರವರ್ಜನನೇ, ಹೇ ಧರ್ಮರಾಜನೇ, ಶಹಬ್ಬಾಸ್, ದುರ್ಜನ ಕೌರವರಿಗೆ ಮರಣವಾಗುವ ಹುನಾರ ಬಂದಿರುವುದು. ಅದಕ್ಕೆ ನೀನಾದರೂ ಪಾರ್ಥನನ್ನು ತುರ್ತದಿಂದಲೇ ಕರೆಸಬೇಕು. ಧರ್ಮ ಹೂಡುವೆನು ನೇಮ ನೋಡಿದರೆ ಮರ್ಮ. ಸಾರಥಿ, ಎನ್ನ ಅನುಜನಾದ ಪಾರ್ಥನಿಗೆ ಕರೆಸುವಂತವನಾಗಲ ಈ ಸಾರಥಿ. ಅತಿ ಏನು ಚಿಂತಿವಲ್ಲಿ ಕರೆಸ್ತೇವ್ರಿ, ಏ ಬುದ್ಧಿ? ಆಶೀರ್ವಾದವಾಗಲಿ. 7 ಪಾರ್ಥ ವೀರ ಸಮರ್ಥ, ಹಸ್ತಾಪುರಕ್ಕೆ ಛತ್ರಪತಿ ಪ್ರತಿಪಾಲನೆ ಮಾಡುವಂತಹ ಶೀಲ ಧರ್ಮರಾಜನೇ. ಶಬ್ಬಾಸ್. ಎನಗೆ ದೂತರಿಂದ ಕರೆಸಿದ್ದ ಕಾರಣವೇನು? ಹಾ, ಇಂತ ಚಿಂತಾಬ್ಜಿಯವರು ಕುಳಿತ ಕಾರಣವೇನು? ತಜ್ಞಾಲಜ್ಜೆ ಹೇಳುವಂತವನಾಗುವ ಧರ್ಮರಾಜನೇ ಆಗ್ರಜನೆ. ಹೇ ಪಾರ್ಥನೆ, ಹಾ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬಾಸ್. ಆ ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗು ಅರ್ಜುನ, ಆ ತ್ರಿಲೋಕದ ಗರ್ಜನ. ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಅರ್ಜುನ. ನನ್ನ ಏನು ಚಿಂತೆ ನಿಂತಿರುವಂತವನಾಗು ಬಂಡ ಕಲಿ ಪ್ರಚಂಡ.